ಜಾರಿ, ಹೆಚ್ಚುವರಿ ಅಕ್ಕಿಯ ಹಣ ಇದೇ 10ರ ನಂತರ ಪಾವತಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ, ಸಚಿವ ಡಾ ಜಿ ಪರಮೇಶ್ವರ್. ಆಹಾರ ಸಬ್ಸಿಡಿಗಾಗಿ ಕೇಂದ್ರ ಸರ್ಕಾರ 15 ಲಕ್ಷ ಕೋಟಿ ರೂಪಾಯಿ ವೆಚ್ಚ, ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ರಾಜ್ಯಾದ್ಯಂತ ಇಂದು ವನ ಮಹೋತ್ಸವ ಕಾರ್ಯಕ್ರಮ ಆರಂಭ, ಚಾಮರಾಜನಗರ ಜಿಲ್ಲೆಯಲ್ಲಿ ಸಚಿವ ವೆಂಕಟೇಶ್ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಫಸ್ಟ್ ನ್ಯೂರೋ ಆಸ್ಪತ್ರೆ ಮೆದುಳು ಮತ್ತು ಬೆನ್ನುಮೂಳೆ ಚಿಕಿತ್ಸೆಯ ಅತ್ಯಾಧುನಿಕ ಉಪಕರಣ ಹಾಗೂ ತಂತ್ರಜ್ಞಾನವನ್ನು ಹೊಂದಿರುವ ಕರಾವಳಿ ಕರ್ನಾಟಕದ ಪ್ರಪ್ರಥಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಟ್ರೋಕ್ ಆದ ನಾಲ್ಕೂವರೆ ಗಂಟೆಯೊಳಗೆ ಆಸ್ಪತ್ರೆಗೆ ದಾಖಲಿಸಿದಲ್ಲಿ ಅತ್ಯಾಧುನಿಕ ಚಿಕಿತ್ಸಾ ಕ್ರಮಗಳೊಂದಿಗೆ ಅತಿ ಕಡಿಮೆ ಸಮಯದಲ್ಲಿ ಗುಣಪಡಿಸಬಹುದು. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಪೀಡಿಯಾಟ್ರಿಕ್ ನ್ಯೂರಾಲಜಿ ಮತ್ತು ಅಪಸ್ಮಾರ ಚಿಕಿತ್ಸಾ ವಿಭಾಗವನ್ನು ಹೊಂದಿರುವ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕೇರಳದ ಏಕೈಕ ಆಸ್ಪತ್ರೆಯಾಗಿದೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಆಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-77-6633. ಮೊಬೈಲ್ 9343-44-2488. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವೈಜ್ಞಾನಿಕ ಅಡಿಕೆ ಕೃಷಿ ಮತ್ತು ಮಿಶ್ರ ಬೆಳೆಗಳು ಈ ಕುರಿತ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆಯ ಮೌಲ್ಯವರ್ಧಕ ಉತ್ಪನ್ನಗಳು ಈ ವಿಷಯವಾಗಿ ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧಕರಾಗಿರುವ ಬದನಾಜೆ ಶಂಕರ್ ಭಟ್ ಅವರೊಂದಿಗೆ ಸಂದರ್ಶನ. ಬದನಾಜಿ ಶಂಕರ್ ಭಟ್ ಅವರೇ ನಮಸ್ಕಾರ. ನಮಸ್ಕಾರ, ನಾನು ಬದನಾಜಿ ಶಂಕರ್ ಭಟ್ ಅಂದ್ರೆ ಕೃಷಿಕ, ರೈತ. ಈಗ ಸಾಮಾನ್ಯವಾಗಿ ಅಡಿಕೆ ಅಂದ ತಕ್ಷಣ ನಾವು ವಾಣಿಜ್ಯ ಬೆಳೆಯಾಗಿ ನೋಡ್ತೀವಿ, ಅದರ ಒಂದು ಉಪ ಉತ್ಪನ್ನಗಳು ಅಥವಾ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ರೈತರ ಮಟ್ಟದಲ್ಲಿ ಯೋಚನೆ ಮಾಡುವಂತಹದ್ದು ಬಹಳ ಕಡಿಮೆ ಅಂತ ಹೇಳ್ತೀವಿ. ಆದ್ರೆ ನಿಜವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಇದರ ಉಪಯೋಗ ಯಾವ ರೀತಿ ಆಗ್ತಾ ಇದೆ ಹಾಗೂ ಹೊಸ ಹೊಸ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ, ಈ ಕುರಿತು ನಿಮ್ಮಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿದೆ. ಹೇಳಿ, ಸದ್ಯದ ಒಂದು ಉಪಯೋಗ ಏನು ಹಾಗೂ ಹೊಸ ಸಾಧ್ಯತೆಗಳು ಏನು? ಅಡಿಕೆ ಇದುವರೆಗೂ ಸಾಮಾನ್ಯ 2,500-3,000 ವರ್ಷಗಳಿಂದಲೂ ಜಗಿಲಿಗೆ ಉಪಯೋಗ ಮಾಡುವಂಥದ್ದು, ತಾಂಬೂಲ ಇತ್ಯಾದಿ ಪರಿಕರಗಳೊಂದಿಗೆ ವೀಳ್ಯದೆಲೆ ಇತ್ಯಾದಿ ಸೇರಿಸಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ನಲ್ಲಿ ಬರ್ಮಾ, ಥಾಯ್ಲ್ಯಾಂಡ್, ಬಾಲಿ, ಇಂಡೋನೇಷ್ಯಾ, ಶ್ರೀಲಂಕಾ ಎಲ್ಲ ಕಡೆಗೂ ಅಡಿಕೆ ಬೆಳೆಯೂ ಇದೆ, ಜಗಿಯುವಂಥ ಅಭ್ಯಾಸವೂ ಇದೆ. ನಮ್ಮಲ್ಲಿಯೂ ಇದು ಇಡೀ ಉತ್ತರ ಭಾರತ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಅಭ್ಯಾಸ ಜಾಸ್ತಿಯಾಗಿದೆ. ಆದ್ದರಿಂದ ಈಗ ಕೂಡ ನಾವು ನೋಡಬಹುದು, ಅಡಿಕೆ ವೀಳ್ಯದೆಲೆ ಹಾಕಿ ತಿನ್ನುವರ ಪ್ರಮಾಣ ಸಂಖ್ಯೆ ಕಮ್ಮಿ, ಆದರೂ ಕೂಡ ಅಡಿಕೆ ಮಾರ್ಕೆಟ್ ಚೆನ್ನಾಗಿ ನಡೀತಾ ಇದೆ. ಮುಖ್ಯವಾಗಿ ಗುಡ್ಕ, ಗುಡ್ಕ ಅಂದರೆ ಆಕ್ಚುಲಿ ಸಂಸ್ಕೃತ ಶಬ್ದ ಗುಟಿಕ ಅಂತ ಹೇಳೋದ್ರಿಂದ ಉತ್ಪನ್ನ ಅದು, ಗುಟಿಕ ಅಂದರೆ ಮಾತ್ರೆ. ಹಾಗೆ ಅಡಿಕೆಯನ್ನು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಸೇರಿಸಿ ತಯಾರಿಸಿದಂಥ ಒಂದು ಪ್ರಾಡಕ್ಟಿಗೆ ಗುಡ್ಕ ಅಂತೇಳಿ ಹೆಸರಿಟ್ಟು, ಹಾಗೆ ಜರ್ದ, ಪಾನ್ ಮಸಾಲ ಇದೆಲ್ಲ ಬಂದ ಮೇಲೆ ಅಡಿಕೆಯ ಚಲಾವಣೆ ಜಾಸ್ತಿ ಆಯಿತು, ಕನ್ಸಂಪ್ಷನ್ ಜಾಸ್ತಿ ಆಯಿತು. ವರ್ಕಿಂಗ್ ಕ್ಲಾಸ್ ಆಗಲಿ ಬೇರೆ ಬೇರೆಯವರು ಅದನ್ನು ಉಪಯೋಗ ಮಾಡುವ ಇದು ಜಾಸ್ತಿ ಆದ್ದರಿಂದ, ಬಳಕೆ ಜಾಸ್ತಿ ಆದ್ದರಿಂದ ಅಡಿಕೆ ಇದೇ ಪರಿಸ್ಥಿತಿ ರೇಟ್ ಈಗಲೂ ಕೂಡ ನಡೀತಾ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು, ಅದು ಬೇರೆ ಖರ್ಚು ವೆಚ್ಚಗಳನ್ನು ಹೊಂದಿಸಿಕೊಂಡು ಇದು ಜಾಸ್ತಿ ಕಡಿಮೆ ಆಗುವಂತ ಒಂದು ಪರಿಸ್ಥಿತಿ, ಆರ್ಥಿಕವಾಗಿ ಬ್ಯಾಲೆನ್ಸಿಂಗ್ ಅಂತೇಳಿ ಹೇಳ್ತಾರೆ ಆ ಥರ. ಆದರೆ ಇದನ್ನೇ ನಾವು ನಂಬಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಈಗ ರೇಟ್ ಜಾಸ್ತಿ ಉಂಟು ಅಂತೇಳಿ ನಾವು ಅಡಿಕೆ ಈಗ ಹಾಕುವವರ ನರ್ಸರಿಯಿಂದ ಕೊಂಡೋಗಿ ಗಿಡ ಹಾಕುವವರ ಪ್ರಮಾಣ ಜಾಸ್ತಿ ಆಗಿದೆ, ಸಂಖ್ಯೆ ಜಾಸ್ತಿ ಆಗಿದೆ, ಆದರೆ ಅದರ ಬಳಕೆ ನಾವು ಮಾಡ್ತಾ ಇಲ್ಲ. ನಾವು ಇಷ್ಟು ಜನ ರೈತರಿದ್ದೇವೆ ಕರ್ನಾಟಕದಲ್ಲಿ, ಸಾವಿರಾರು ಹೆಕ್ಟರ್ ಬೆಳೆಸುವ ರೈತರಿದ್ದಾರೆ, ಯಾರು ಕೂಡ ಅಡಿಕೆ ತಿನ್ನುವುದಿಲ್ಲ, ಅಡಿಕೆ ಜಗಿಯುವುದಿಲ್ಲ. ಆದ್ದರಿಂದ ಯಾವುದೇ ಅದರ ಉಪ ಉತ್ಪನ್ನಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗಿದೆ. ಹಾಗೆ ನಾನು ಕೂಡ ಒಂದು 25-30 ವರ್ಷಗಳಿಂದ ಈ ಬಗ್ಗೆ ರಿಸರ್ಚ್ ಮತ್ತು ಬೇರೆ ಬೇರೆ ಸಂಸ್ಥೆಗಳಿಂದ, ಈಗ CPCRI ಇರಬಹುದು, ಈಗ ಈ CPCRI ಅಡಿಕೆ ಸಂಶೋಧನಾ ಕೇಂದ್ರ ಅಂತೇಳಿಯೇ ಇತ್ತು ಮೊದಲು, ಮತ್ತೆ ಅದನ್ನು ಪ್ಲಾಂಟೇಷನ್ ಕ್ರಾಪ್ಸ್ ಅಂತ ಕನ್ವರ್ಟ್ ಮಾಡಿದ ಮೇಲೆ ಅಡಿಕೆ ರಿಸರ್ಚ್ ಸ್ವಲ್ಪ ಹಿಂದೆ ಬಿದ್ದಿರಬಹುದು. ಆದ್ದರಿಂದ ಈ ಸಂಸ್ಥೆಗಳು ಪ್ರತಿಯೊಂದು ಕೂಡ ರಿಸರ್ಚ್ ಸಂಸ್ಥೆಗಳು ಕೂಡ ಅಡಿಕೆಯ ಲ್ಯಾಬ್ ಟೆಸ್ಟ್ ಮಾಡಿದ್ದಾರೆ, ಅನೇಕ ರಿಪೋರ್ಟ್ಗಳು ಬಂದಿವೆ, ಪೇಪರ್ಸ್ PhD ಅಥವಾ ಬೇರೆ ಬೇರೆ ಪೇಪರ್ಗಳು ಬಂದಿವೆ, ಅದರಲ್ಲಿ ಅಡಿಕೆ ಏನು ಅಂತೇಳಿ ಅದರ ಗುಣದೋಷಗಳ ಬಗ್ಗೆ ಸಾಕಷ್ಟು ವಿಮರ್ಶೆ ಜರುಗಿದೆ. ನಾನು ಅನೇಕ ಆಧಾರಗಳನ್ನು ರಿಸರ್ಚ್ ಸೋರ್ಸ್ ಇಂದಲೇ ಪಡ್ಕೊಂಡು ಅಡಿಕೆಯನ್ನು ಉಪ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ. ಸಾಧಾರಣ 15-20 ವರ್ಷಗಳ ಮೊದಲು ಕ್ಯಾಂಪ್ಕೋದ ಮಹಾಸಭೆಯಲ್ಲಿ ಫಸ್ಟ್ಗೆ ನಾನು ಸುಪಾನ ಅಂತೇಳಿ ಅಡಿಕೆಯ ಪಾನೀಯ ಮಾಡಿದೆ. ಅದು ಕೂಡ ಆಗ ಮಾಡಿದ ಪಾನೀಯ ಈಗ ಕೂಡ ಬಾಟಲ್ ಅಲ್ಲಿ ಹಾಕಿಟ್ಟ ಸೀಲ್ಡ್ ಬಾಟಲ್ ಇತ್ತು, ಅದೇ ರೀತಿ ಇದೆ. ಯಾಕಂದ್ರೆ ಅಡಿಕೆಯಲ್ಲೇ ಒಂದು ಪ್ರಿಸರ್ವೇಟಿವ್ ಗುಣ ಇದೆ. ಹಾಗೆಯೇ ಅಡಿಕೆಯ ಪಾನೀಯ ಮಾಡಿ ಮಾರಾಟ ಮಾಡಬಹುದು ಅಥವಾ ಬೇರೆ ಬೇರೆ ರೀತಿ. ಇದಕ್ಕೆ ಮುಖ್ಯವಾಗಿ ಬೇಸ್ ಮೆಟೀರಿಯಲ್ ಅಂತೇಳಿ ಅಡಿಕೆ ಸಿರಪ್ ನಾವು ಮಾಡಬೇಕಾಗುತ್ತೆ. ಅಡಿಕೆ ಸಿರಪ್ ಅಂತ ಹೇಳಿದ್ರೆ ಯಾವ ಅಡಿಕೆ ಅಂತ ಹೇಳೋದು ಇಂಪಾರ್ಟೆಂಟ್. ಈಗ ವಿಜ್ಞಾನಿಗಳ ರಿಪೋರ್ಟ್ ಪ್ರಕಾರ ಅಡಿಕೆ ಎಳೆ ಅಡಿಕೆ, ವೆರಿ ಟೆಂಡರ್ ನಟ್, ಇದರಲ್ಲಿ ಆಲ್ಕೋಲಾಯ್ಡ್ಸ್ ನಿಲ್, ಹಾಗೆ ಪಾಲಿಫಿನಾಲ್ಸ್ ಇದೆ, ಟ್ಯಾನಿನ್ ಅಂಶ ಜಾಸ್ತಿ ಇದೆ, ಅದು ಹಣ್ಣಾಗಿ ಒಣಗಿದ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ಇದೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟು ನಾವು ತಯಾರಿಸುವ ಯಾವುದೇ ಪ್ರಾಡಕ್ಟ್ ಇದೆಯೋ ಅದಕ್ಕೆ ಯಾವ ಅಡಿಕೆ ಸೂಕ್ತ ಅಂತ ಹೇಳೋದನ್ನ ನಾವು ಕಂಡುಕೊಳ್ಬೇಕು. ವೆರಿ ಟೆಂಡರ್, ಟೆಂಡರ್ ಹಾಗೆ ಸೆಮಿ ರೈಪ್, ರೈಪ್ ಹಾಗೆ ಡ್ರೈಡ್ ನಟ್, ಇಂತ 6-7 ವೆರೈಟೀಸ್ ನಲ್ಲಿ ಕೆಮಿಕಲ್ ಕಾನ್ಸ್ಟಿಟ್ಯೂಯೆನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇದು ವಿಜ್ಞಾನಿಗಳದ್ದೇ ರಿಪೋರ್ಟ್ ಆಧಾರದ ಮೇಲೆ ನಾನು ಹೇಳ್ತಾ ಇರುವಂತದ್ದು. ಅದು ಚೇಂಜ್ ಆಗುವುದರಿಂದ ನಾವು ಯಾವುದೇ ಪ್ರಾಡಕ್ಟ್ಗೆ ಯಾವ ಅಡಿಕೆ ಸೂಕ್ತ ಅಂತ ಹೇಳೋದನ್ನ ಕಂಡುಕೊಂಡು ಮಾಡಬೇಕು. ಈಗ ಅಡಿಕೆಯಿಂದ ಯಾವುದೇ ನಾವು ಟೀ ಮಾಡಿದ್ರು, ನಿವೇದನ್ ನೆಂಪೆಯವರು ಟೀ ಮಾಡಿದರು, ಅದು ಎಳೆ ಅಡಿಕೆ, ಕೆಂಪಡಿಕೆಯಿಂದ ಅವರು ಮಾಡಿದರು. ಕೆಂಪಡಿಕೆಯಲ್ಲಿ ಟ್ಯಾನಿನ್ ಅಂಶ ಹೈಯೆಸ್ಟ್ ಇದೆ, ವೈನ್ ಕೂಡ ತಯಾರು ಮಾಡಿದೆ. ಕೆಂಪಡಿಕೆ ಅಲ್ಲ, ಎಳೆ ಅಡಿಕೆಯಿಂದ, ಹಸಿ ಅಡಿಕೆಯಿಂದ, ಎಳೆ ಅಡಿಕೆಯಿಂದ ವೈನ್. ಅಂದರೆ ಕಾರಣ ಏನಂದ್ರೆ ಟ್ಯಾನಿನ್ ಜಾಸ್ತಿ ಇರುವುದರಿಂದ ವೈನಿಗೆ ಅದು ಅತಿ ಸೂಕ್ತ. ಟ್ಯಾನಿನ್ ವೈನ್ ಯಾವುದೇ ತಯಾರು ಮಾಡುವಾಗ ವಿದೇಶದಲ್ಲಿ ನಾನು ಜರ್ಮನಿ ಅಥವಾ ಬೇರೆ ಬೇರೆ ಯುರೋಪಿನ ಕಂಟ್ರಿಗಳಲ್ಲಿ, ಇಂಗ್ಲೆಂಡ್ ಹೀಗೆ ಬೇರೆ ಬೇರೆ ಕಡೆ ಹೋದಾಗ, ಅಲ್ಲಿ ಶ್ರೀಲಂಕಾ ಮತ್ತೆ ಸಿಕ್ಕಿಂ ಈ ಕಡೆ ಹೋದಾಗ ವೈನ್ ತಯಾರು ಮಾಡುವಾಗ ಅದನ್ನು ಮುಖ್ಯವಾಗಿ ಈಸ್ಟ್ ಹಾಕುವಾಗ ಟ್ಯಾನಿನ್ ಕೂಡ ಹಾಕ್ತಾರೆ, ಬಹಳ ಕಮ್ಮಿ ಪ್ರಮಾಣ, ಚಮಚ ಲೆಕ್ಕದಲ್ಲಿ ಹಾಕ್ತಾರೆ. ಯಾಕಂದ್ರೆ ಲಾಂಗಿವಿಟಿ ಆಫ್ ವೈನ್, ಹಾಗೆ ಪ್ರಿಸರ್ವೇಟಿವ್ ಕ್ವಾಲಿಟಿ, ಟೇಸ್ಟ್, ಕಲರ್, ಸ್ಟ್ಯಾಬಿಲಿಟಿ, ಇದಕ್ಕೆಲ್ಲ ಅಡಿಕೆಗೆ ವೈನಿಗೆ ಈ ಟ್ಯಾನಿನ್ ಅತಿ ಅಗತ್ಯ. ಅಂದ್ರೆ ಟೀಯಲ್ಲಿ ಕೂಡ ಟ್ಯಾನಿನ್ ಇದೆ, 14% ಇದೆ. ಅಡಿಕೆಯಲ್ಲಿ ಟ್ಯಾನಿನ್ 24% ಇದೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಎಳೆ ಅಡಿಕೆ ಇಂಥದಕ್ಕೆ ಸೂಕ್ತ ಪಾನೀಯಗಳಿಗೆ. ಆದರೆ ಇದರಲ್ಲಿ ಚೊಗರ್ ಇದೆ, ಈ ಚೊಗರನ್ನು ನಾವು ತೆಗಿಬೇಕಾದ್ರೆ ಉಳ್ಳಾಲ ಗೇರ್ ಸಂಶೋಧನಾ ಕೇಂದ್ರಕ್ಕೆ ನಾನು ಹೋದಾಗ ಅವರಲ್ಲಿ ಮಾಹಿತಿ ಪಡ್ಕೊಂಡಾಗ ಅವರು ಹೇಳಿದರು, ಈ ಗೇರು ಗಂಟಲ್ ಕೆರೆತ ಉಂಟು ಮಾಡುತ್ತೆ, ಅದರಿಂದ ಡ್ರಿಂಕ್ ಮಾಡಿದ್ರೆ ನೀವು ಹಾಗೆ ಹಣ್ಣು ನಾಲ್ಕು ತಿಂದ್ರೆ ಗಂಟಲ್ ಕೆರೆತ ಜಾಸ್ತಿ ಆಗುತ್ತೆ. ಅದಕ್ಕೇನು ಅಂತ ಹೇಳಿದ್ರೆ ಅದನ್ನು ನಾವು ಆ ಕನರು ಅಂತ ಹೇಳೋದನ್ನು ತೆಗಿಬೇಕು, ಕಮ್ಮಿ ಮಾಡಬೇಕು. ಅದಕ್ಕೆ ಪಾಲಿವಿನೈಲ್ ಪೈರುಳ್ಳಾನ್ ಅಂತ ಹೇಳುವ ಫುಡ್ ಅಲೌಡ್, FSSAI ಆಕ್ಟ್ ಪ್ರಕಾರ ಅಲೌಡ್ ಪ್ರಾಡಕ್ಟ್ ಅನ್ನು ಅದಕ್ಕೆ ಹಾಕಿ ಅದರಿಂದ ತೊಗರನ್ನು ತೆಗೆಯುವುದು, ಅಥವಾ ಹೌದು ಸಾಬಕ್ಕಿಯನ್ನು ಹಾಕುವುದು, ಈ ತರ ಇದೆಲ್ಲ ಹಾಕಿ ಇದೇ ಮೆಥಡಾಲಜಿಯನ್ನು ನಾನು ಅಡಿಕೆ ಕೂಡ ಉಪಯೋಗ ಮಾಡಿ ಸಾಫ್ಟ್ ಡ್ರಿಂಕ್ ಸಿರಪ್ ಮಾಡಿದೆ. ಈಗ ಕಳೆದ ಕೊರೋನಾ ಹಾವಳಿಗೆ ಮೊದಲು ತಯಾರು ಮಾಡಿದ ಸಿರಪ್ ಈಗಲೂ ಇದೆ ಮಾರ್ಕೆಟ್ ನಲ್ಲಿ ಕೂಡ, ಹಾಕಿ ಮೂವ್ ಮಾಡ್ತಾ ಇದ್ದೇನೆ ಪೂಗ ಸಿರಪ್ ಅಂತೇಳಿ, ಪೂಗ ಪ್ರಾಡಕ್ಟ್ ಆಗಿ, ಪೂಗ ಸಾರ ಅಂತೇಳಿ. ಅಂದ್ರೆ ಇದನ್ನು ಸೋಡಿಯಂ ಬೆನ್ಸೋಯೇಟ್, ಪ್ರಿಸರ್ವೇಟಿವ್ ಇತ್ಯಾದಿಗಳನ್ನ ಹಾಕಿ ರೈತರು ಯಾರು ತಯಾರು ಮಾಡಬಹುದು. ನಾನು ಇದು ಪೇಟೆಂಟ್ಗೆ ಮಾಡಿದ್ದಲ್ಲ ಅಥವಾ ಯಾವುದೇ ಇದಕ್ಕೂ ಅಲ್ಲ, ಯಾರು ಬಂದರೂ ಕೂಡ ಮಾಹಿತಿ ಕೊಟ್ಟು ತಯಾರು ಮಾಡಿ ಅಂತ ಎಂಕರೇಜ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಒಂದು ಹೋಮ್ ಇಂಡಸ್ಟ್ರಿ, ಗೃಹೋದ್ಯಮವಾಗಿ ಬೆಳಿಬೇಕು. ಆದ್ರಿಂದ ಪ್ರತಿಯೊಬ್ಬರು ಈಗ ತಯಾರು ಮಾಡೋದು, ಬಾಳೆಕಾಯಿ ಪುಡಿ ತಯಾರು ಮಾಡಲಿಕ್ಕೆ ಈಗ ಎಂಕರೇಜ್ಮೆಂಟ್ ಉಂಟು, ಹಾಗೆ ಅಡಿಕೆದು ಕೂಡ ಬೇರೆ ಬೇರೆ ಪ್ರಾಡಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇರುವುದರಿಂದ ಇದನ್ನು ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ಈ ಪ್ರಾಡಕ್ಟ್ಗಳನ್ನು ನಾವು ತಯಾರು ಮಾಡೋದಲ್ಲದೆ ಮಾರ್ಕೆಟ್ ಮಾಡಿ ಕೂಡ ನೋಡಬೇಕು, ಯಾಕಂದ್ರೆ ಜನ ಅಕ್ಸೆಪ್ಟ್ ಮಾಡ್ತಾರ ಅಂತ ನೋಡಬೇಕು. ಈ ಸಿರಪ್ ಅನ್ನು ನಾನು ಪಾನೀಯವನ್ನು ಮಾಡಿ ಸಾವಿರಾರು ಜನರಿಗೆ ವಿದೌಟ್ ಎನಿ ರೆಮ್ಯುನರೇಷನ್ ಚಾರ್ಜ್ ಇಲ್ಲದೆ ಹಂಚಿ ಫೀಡ್ಬ್ಯಾಕ್ ತಗೊಂಡೆ. ಹಾಗೆ ಈ ಸಿರಪ್ ಅಡಿಕೆ ಪೂಗ ಸಿರಪ್ ಅಂತ ಹೇಳಿ ಮಾಡಿದ್ದು, ಇದನ್ನು ಫುಡ್ ಐಟಮ್ ನಲ್ಲಿ ಬರುತ್ತೆ ಇದು FSSA ಆಕ್ಟ್ ಪ್ರಕಾರ, ಮತ್ತೆ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಉಂಟು 1955, ಹಾಗೆ ಬೇರೆ ಬೇರೆ ಆಕ್ಟ್ಗಳ ಮೂಲಕವಾಗಿ ನಮಗೆ ಲೈಸೆನ್ಸ್ ಪಡ್ಕೊಳ್ಬೇಕು. ಅಲ್ಲದೆ 23ರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಅಡಿಕೆಯನ್ನು ಒಂದು ಫುಡ್ ಮೆಟೀರಿಯಲ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಇದು ನಮಗೊಂದು ಬಲವಾದ ಆಧಾರ, ಸೋರ್ಸ್ ಜಡ್ಜ್ಮೆಂಟ್ ಕಾಪಿ ಇದೆ. ಅಂದ್ರೆ ಈ ರೀತಿಯಾಗಿ ಎಲ್ಲ ಆಧಾರಗಳನ್ನು ಸೈಂಟಿಫಿಕ್ ತೆಗೆದುಕೊಂಡು ನಾಳೆ ಯಾರಾದರೂ ಅಧಿಕಾರಿಗಳು ಅಥವಾ ಹೇಳಿದ್ರೆ ನೋಡಿ ಅಡಿಕೆ ನೀವು ಪಾನೀಯ ಮಾಡಿದಿರಿ, ಐಸ್ ಕ್ರೀಮ್ಗೆ ಹಾಕಬಹುದು, ಈ ಸಿರಪ್ ಹಾಕಿ ಐಸ್ ಕ್ರೀಮ್ ಮಾಡಿ ಒಂದು 3,000-4,000 ಕಪ್ಪಿಗೆ ನಾನು ಫೀಡ್ ಮಾಡಿ ಅದನ್ನು ತಯಾರು ಮಾಡಿ ಮದುವೆ ಪಾರ್ಟಿಗಳಿಗೆ ಕೊಟ್ಟಿದ್ದಾರೆ. ಹಾಗೆ ಅಡಿಕೆಯಿಂದ ಚಾಕ್ಲೇಟ್ ಮಾಡಿದೆ, ಇದನ್ನು ನಾನು ಸಂಸ್ಥೆಗೆ ಕ್ಯಾಂಪ್ಕೋದ ಹೇಳಿದಾಗ ಒಂದೇ ಒಂದು ಅವರು ಪ್ರತಿಯೊಬ್ಬರು ಹೇಳೋದೇನಂದ್ರೆ ಮಕ್ಕಳಿಗೆ ಕೊಡಬೇಕು, ಅಡಿಕೆಯಿಂದ ಕ್ಯಾನ್ಸರ್ ಬರ್ತದೆ ಅಂತ ಹೇಳುವ ಅಪವಾದ ಇದೆ, ಕೋರ್ಟ್ ನಲ್ಲಿದೆ, ರಾಜ್ಯ ಸರ್ಕಾರದ ಗಮನದಲ್ಲಿಯೂ ಬಂದಿದೆ. ಹಾಗೆ WHO ಅಬ್ಜೆಕ್ಷನ್ ಇದೆ, USA ಕೆನಡಾ ಕಡೆ ಎಲ್ಲ ಅಡಿಕೆ ಸ್ವಲ್ಪ ರಿಸ್ಟ್ರಿಕ್ಷನ್ ಉಂಟು. ಆದ್ರಿಂದ ಇದೆಲ್ಲ ನಾವು ಮಾರ್ಕೆಟ್ ಮಾಡೋದು ಹೇಗೆ ಅಂತ ಹೇಳುವ ಒಂದು ಸಮಸ್ಯೆಯಿಂದ ಬೇಕಾಗಿ ಮೊದಲದು ಜಡ್ಜ್ಮೆಂಟ್ ಅಥವಾ ಅದು ಕ್ಯಾನ್ಸರ್ ಕಾರಕ ಅಲ್ಲ ಅಂತ ಹೇಳುದು ಬರಲಿ, ಫುಡ್ ಮೆಟೀರಿಯಲ್ ಆಗಿ ಮಾಡುವಾಗ ಈ ರೀತಿಯಾಗಿ ಕೆಲವು ಅಡೆತಡೆಗಳನ್ನು ನಾವು ನಿವಾರಿಸಿಕೊಳ್ಬೇಕು. ಈಗ ಅಡಿಕೆ ಆರೋಗ್ಯಕ್ಕೆ ಹಾನಿಕರ ಎನ್ನುವಂತಹ ಒಂದು ಅಪಪ್ರಚಾರವು ಕೂಡ ಈಗ ಸಾಕಷ್ಟು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನೀವು ಗಮನಿಸಿದ ಹಾಗೆ ಅಡಿಕೆಯ ಒಂದು ಒಳ್ಳೆಯ ಗುಣಗಳು ಏನೇನು, ಇದು ಯಾವ ರೀತಿ ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಲ್ಲ ಎನ್ನುವುದನ್ನ ಹೇಳಿ. ಅಡಿಕೆ ಅದು ಎಷ್ಟು ಸಾವಿರ ವರ್ಷಗಳಿಂದ ಬಳಕೆ ಆಗ್ತಾ ಇದೆ ಅಂತ ಹೇಳಿದ್ರೆ 3,000-4,000 ವರ್ಷದಿಂದ 1400-ನೇ ಶತಮಾನದಲ್ಲೇ ನಿಘಂಟುಗಳಲ್ಲಿ ಇದರ ಅಡಿಕೆ ಪ್ರಸ್ತಾಪ ಇದೆ. ಎರಡನೇದಾಗಿ ಇಡೀ ಅಡಿಕೆಯ ಹೆಸರು ಹಾಳಾಗ್ಲಿಕ್ಕೆ ಕಾರಣ ಹೊಗೆಸೊಪ್ಪು. 1453 ಪೋರ್ಚುಗೀಸರು ಗೋವಾ ಮೂಲಕ ಭಾರತಕ್ಕೆ ಬಂದರು. ಅವರು ಬಂದಾಗ ತಂದದ್ದು ಹೊಗೆಸೊಪ್ಪು, ಅನಾನಾಸು, ಗೇರು ಬೀಜ ಎಲ್ಲ ತಂದು ಇಲ್ಲಿ ಬೆಳೆಸಿ ಅದು ಮತ್ತೆ ಬೆಳೆಯುತ್ತಾ ಬಂತು. ಈ ಹೊಗೆಸೊಪ್ಪು ಬಂದ ಮೇಲೆ ಸಿಗರೇಟು, ಬೀಡಿ ಆಗಲಿ, ಬೇರೆ ಬೇರೆ ಉದ್ಯಮಗಳು ಇಲ್ಲಿ ಸ್ಟಾರ್ಟ್ ಆಯಿತು. ಆದ್ದರಿಂದ ಇದರೊಟ್ಟಿಗೆ ಅಡಿಕೆ, ತಾಂಬೂಲ, ಪಾನ್ ಪರಾಗ್ ಅಥವಾ ಯಾವುದೇ ಗುಡ್ಕದೊಟ್ಟಿಗೆ ಈ ಅಡಿಕೆ ಹೊಗೆಸೊಪ್ಪು ಸೇರಿ ಇದು ತಿನ್ನುವುದರಿಂದ ಓರಲ್ ಕ್ಯಾನ್ಸರ್, ಓರಲ್ ಸಬ್ ಮ್ಯುಕೋಯಸ್ ಫೈಬ್ರೋಸಿಸ್, ಲ್ಯುಕೋಪ್ಲೇಕಿಯ ಇದೆಲ್ಲ ಬಂದು ಲೋಳ್ ಪದರ ಅಂತ ಹೇಳ್ತಾರೆ ಬಾಯಿದು, ಇದಕ್ಕೆ ಡ್ಯಾಮೇಜ್ ಆಗಿ ಎಲ್ಲ ಡೆಂಟಿಸ್ಟ್ಗಳು, ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಬಾಂಬೆ, ಡೆಲ್ಲಿ ಡೆಂಟಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪ್ರತಿಯೊಬ್ಬರು ಕೂಡ ನೋಡಿ ಈ ಓರಲ್ ಕ್ಯಾನ್ಸರ್ ಬಂದದ್ದು ಅಡಿಕೆ ಹವ್ಯಾಸದಿಂದ. ಯಾಕಂದ್ರೆ ಗುಡ್ಕದಲ್ಲಿ ಪರ್ಸೆಂಟೇಜ್ ಆಫ್ ಎರಕನಟಿಸ್ ಮೋರ್ ಅಂತ ಹೆಚ್ಚು ಜಾಸ್ತಿ ಇದೆ, ಅದನ್ನ ಇದರಿಂದಾಗಿ ಬಂದದ್ದು ಅಂತ ಹೇಳಿ ಹೇಳ್ತಾರೆ. ಹಾಗೆ ಇದನ್ನೆಲ್ಲ ನಾವು ಅಡೆತಡೆಗಳನ್ನು ನಿವಾರಿಸಿ ಬಂದದ್ದಲ್ಲ ಅಂತ ಹೇಳೋದಕ್ಕೆ ಅನೇಕ ಸಂಶೋಧನೆಗಳು ಬೇರೆ ಬೇರೆ ದೇಶಗಳ ಸಂಶೋಧಕರ ಅಪವಾದನ ತಕೊಂಡು ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಅಲ್ಲ, ಕ್ಯಾನ್ಸರ್ಗೆ ಅದು ಔಷಧ ಅಂತ ಹೇಳುವ ಸಂಶೋಧನೆ ಕೂಡ ಈಗ ನಡೀತಾ ಇದೆ. ಡಾಕ್ಟರ್ ಜೆಡ್ ಗಣಪತಿ ಭಟ್ರಿಗೆ ಕ್ಯಾಂಪ್ ಕೊಟ್ಟ ಒಂದು ಕ್ಯಾನ್ಸರ್ ಬಗ್ಗೆ ಅವರು ರಿಸರ್ಚ್ ಮಾಡಿ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ದಾರೆ. ಹಾಗೆ ಟೂತ್ ಪೇಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆಳ್ವಾಸ್ ಕಾಲೇಜಿಗೆ ಟೂತ್ ಪೇಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಉತ್ಪನ್ನಗಳನ್ನು, ಉಪ ಉತ್ಪನ್ನಗಳು ಎಡಿಬಲ್ ಅಥವಾ ನಾನು ಮತ್ತೊಂದು ತಯಾರಿಕೆ ಮಾಡಿದೆ ಎಡಿಬಲ್ ಅಲ್ಲ ಸೋಪ್, ಈಗ ಮಾರ್ಕೆಟ್ ನಲ್ಲಿ ವರ್ಷಕ್ಕೆ 1,00,000 ಸೋಪ್ ಮಾರ್ಕೆಟ್ ನಲ್ಲಿ ತಯಾರು ಮಾಡಿ ಮೂವ್ ಆಗ್ತಾ ಇದೆ. ಈಗ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ, ಯಾಕಂದ್ರೆ ಕೊರೋನಾದಿಂದಾಗಿ ಮಾರ್ಕೆಟ್ ಹೆಲ್ಡ್ ಅಪ್ ಆಗಿದೆ. ಈ ಸೋಪು ಚರ್ಮ ರೋಗಕ್ಕೆ ಒಳ್ಳೇದು ಅಂತ ಸೆಂಟ್ರಲ್ ಅಮೆಜಾನ್ ಮತ್ತು 2 CPCRI ವಿಜ್ಞಾನಿಗಳ ರಿಪೋರ್ಟ್ ಇದೆ, ವೂಂಡ್ ಹೀಲಿಂಗ್ ಪ್ರಾಪರ್ಟಿ ಇದೆ ಅಂತ ರಿಪೋರ್ಟ್ ಮಾಡಿದ್ದಾರೆ. ಇದೆಲ್ಲ ರಿಪೋರ್ಟ್ ಗಳನ್ನು ಆಧರಿಸಿ ಅದನ್ನು ಆಯುರ್ವೇದ ನಿಘಂಟುಗಳಲ್ಲಿ ಹೇಳಿದಂತ ಗುಣಗಳನ್ನು ಕೂಡ ನಾ ಸ್ಟಡಿ ಮಾಡಿ ಅಭ್ಯಾಸ ಮಾಡಿ ಅದರ ಆಧಾರದ ಮೇಲೆ ಸೋಪ್ ತಯಾರು ಮಾಡಿ ಅದನ್ನು ಬ್ಯಾಂಗ್ಳೂರ್ ಟೆಸ್ಟ್ ಹೌಸ್ ಅಲ್ಲಿ ಅದರ ಪರೀಕ್ಷೆ ಮಾಡಿ ಚರ್ಮ ಸ್ಕಿನ್ ಡಿಸೀಸ್ ಬಗ್ಗೆ ಏನಾದರೂ ಸೈಡ್ ಎಫೆಕ್ಟ್ ಉಂಟಂತ ಚರ್ಮ ತಜ್ಞರಲ್ಲಿ ಕೂಡ ಅದನ್ನು ಪ್ರಯೋಗ ಮಾಡಿ ತೋರಿಸಿ ಸೋಪ್ ತಯಾರು ಮಾಡಿದೆ. ಒಳ್ಳೆ ಇಫೆಕ್ಟ್ ಇದೆ ಮುಖದ ಕಲೆಗಳಿಗೆ ಮತ್ತೆ ಫೇಡಿಂಗ್ ಇದು ಇತ್ಯಾದಿಗಳಿಗೆ, ಇದು ಬಯೋ ಮೆಡಿಸಿನ್ ಆಗಿ ಒಳ್ಳೆ ಇಫೆಕ್ಟ್ ಇದೆ. ಅದಕ್ಕೆ ಬೇರೆ ಬೇರೆ ತುಳಸಿ, ಮಲ್ಲಿಗೆ ಹಾಗೆ ಬೇರೆ ಬೇರೆ ಪರಿಮಳಗಳನ್ನು ಸೇರಿಸಿ ತಯಾರು ಮಾಡ್ತಾ ಇದೆ. ಅಂದ್ರೆ ಇದು ಎಕ್ಸ್ಟರ್ನಲ್ ಯೂಸ್ ಆಯ್ತು, ಇದಕ್ಕೆ ಡೆಲ್ಲಿ ಇಂಡಸ್ಟ್ರಿಯಲ್ ಇದರಲ್ಲಿ ಕೂಡ ಅವಾರ್ಡ್ ಕೂಡ ಬಂದಿತ್ತು. ಈ ಸೋಪು ಅಲ್ಲಿಗೆ ಹೋಗಿದ್ದೆವು, ಹೋಗಿ ಅಲ್ಲಿ ಇನ್ನೋವೇಷನ್ ಅವಾರ್ಡ್ ಬಂದಿತ್ತು. ಹಾಗೆ ಅದೇ ರೀತಿ ಈಗ ಬೇರೆಯವರು ಮಾಡಬಹುದು. ಈ ಸೋಪಿನ ಬಗ್ಗೆ ರಿಸರ್ಚ್ ಮಾಡಿ ನಮ್ಮ ಕ್ಯಾಂಪ್ಕೋ ERDFನ ಕೇಶವ ಭಟ್ ಅವರು ಅವರೊಂದು ಮಾಹಿತಿ ಕೊಟ್ಟರು. ಸದ್ಯ ಏನಂತ ಹೇಳಿದ್ರೆ ಇಂಡೋನೇಷ್ಯಾದಲ್ಲಿ ಅಡಿಕೆ ಸೋಪಿನ ಇದು ಬೇರೆ ಅದರ ಕಂಟೆಂಟ್ಸ್ ಮಾಡಿ ತಯಾರು ಮಾಡ್ತಾ ಇದ್ದಾರೆ. ಹಾಗೆ ಇದು ನಾವು ಮಾತ್ರ ಅಲ್ಲ, ಚೈನಾದಲ್ಲಿ ಸೋಪ್ ಮಾಡ್ತಾರೆ, ಇಂಡೋನೇಷ್ಯಾದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ನಾವು ಅಡಾಪ್ಟ್ ಮಾಡಿ ರಿಸರ್ಚ್ ಲ್ಯಾಬೋರೇಟರಿಯಲ್ಲಿ ಕೂಡ ಟೆಸ್ಟ್ ಮಾಡಿ ನಮಗೆ ಹೊಸ ಪ್ರಾಡಕ್ಟ್ ಯಾವುದೇ ಸಂಸ್ಥೆಗೆ ಮಾಡಬಹುದು. ಈಗ ನಾನು ಇಂಡಿವಿಜುವಲ್ ಆಗಿ ಮಾಡೋದೊಂದು ಸಣ್ಣ ವಿಷಯ ಅಂತ ಹೇಳ್ಬಹುದು, ದೊಡ್ಡ ಮಟ್ಟಿಗೆ ತಯಾರು ಮಾಡಬೇಕು. ಈಗ ಪತಂಜಲಿ ಗ್ರೂಪ್ ಇರಲಿ ಅಂತ ಸಂಸ್ಥೆಗಳು ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ಗಳು ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿ ಆಗಬಹುದು. ಇತ್ತೀಚೆಗೆ ಚೀನಾದಲ್ಲಿ ಅಥವಾ ಕ್ಯಾಂಪ್ಕೋದ ಮೂಲಕ ಅಡಿಕೆಯ ಸಿಪ್ಪೆಯಿಂದ ಕೂಡ ಜಗಿಯುವಂತಹ ಒಂದು ಉತ್ಪನ್ನವನ್ನು ಮಾಡಬಹುದು ಅಂತ ಒಂದು ಮಾತನ್ನ ಕೇಳಿದ್ವಿ, ಈ ಬಗ್ಗೆ ಹೇಳಿ. ಅದು ಆಕ್ಚುಲಿ ಚೈನಾದಲ್ಲಿ ಅಡಿಕೆಯನ್ನು ನಮ್ಮ ಹಾಗೆ ತಾಂಬೂಲ ಅಥವಾ ಯಾವುದರೊಟ್ಟಿಗೂ ಉಪಯೋಗ ಮಾಡೋದಿಲ್ಲ. ಅವರು ಮೆಡಿಸಿನ್ ಟೇಪ್ ವರ್ಮ್ ಹಾಗೆ ಹುಕ್ ವರ್ಮ್ ಅಥವಾ ಯಾವುದೇ ವರ್ಮಗಳಿಗೆ ಜಠರದ ವರ್ಮಗಳಿಗೆ ಅದನ್ನು ಬೇದಿ ಔಷಧವಾಗಿ ಉಪಯೋಗ ಮಾಡ್ತಾರೆ ಮುಖ್ಯವಾಗಿ. ಮತ್ತೆ ಮೌತ್ ರಿಫ್ರೆಷರ್ ಅವರಿಗೆ ಅಗತ್ಯ ಬೇಕಾಗುತ್ತೆ, ಯಾಕಂದ್ರೆ ಅವರು ಪಾರ್ಕ್ ಈಟರ್ಸ್, ಹಂದಿ ಮಾಂಸ ಹೆಚ್ಚಾಗಿ ಲೈಕ್ ಮಾಡುವವರು, ಮತ್ತೆ ರಾ ಮೆಟೀರಿಯಲ್ ಮಾಂಸಗಳನ್ನು ಕೂಡ ತಿನ್ಲಿಕ್ಕೆ ಲೈಕ್ನೆಸ್ ಇದೆ. ಇದರಿಂದಾಗಿ ಅವರ ಮೌತ್ ಸ್ಮೆಲ್ ಡಿಟರಿಯರೇಷನ್ ಬರುತ್ತೆ, ಕಡಿಮೆ ಆಗುತ್ತೆ. ಅದಕ್ಕೆ ಬೇಕಾಗಿ ಅವರು ಅಡಿಕೆಯನ್ನ ಮೌತ್ ಫ್ರೆಷರ್ ಮಾಡಿ ಸಿಪ್ಪೆಯಲ್ಲಿ ಈ ಅಂಶ ಜಾಸ್ತಿ ಇರುವುದರಿಂದ ಹರಿತು ಕ್ಲೋರೋಫಿಲ್ ಅಂಶ ಇದೆ ಅದೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ತಗೊಳ್ತಾರೆ. ಅದೊಂದು ಮೆಡಿಸಿನಲ್ ಇಫೆಕ್ಟ್ ಔಷಧೀಯ ಗುಣ ಇರುವಂತಹ ಒಂದು ಪ್ರಾಡಕ್ಟ್ ಆಗಿ ಉಪಯೋಗ ಮಾಡ್ತಾರೆ. ಅದರಲ್ಲಿ ಏನು ಪ್ರಗತಿ ಆಗಲಿಲ್ಲ ಮತ್ತೆ? ಅದು ಮಾತ್ರ ಅವರಿಗೆ ಇಕೋನಾಮಿಕಲಿ ಇಲ್ಲಿಂದ ಕ್ಯಾಂಪ್ಕೋದಿಂದ ಕಳಿಸ್ಲಿಕ್ಕೆಲ್ಲ ಬಹುಶಃ ಪ್ರಾಯಶಃ ಇಲ್ಲಿ ಕೊಯ್ದು ಅದನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಪ್ರಾಬ್ಲಮ್ ಇದೆ. ಕೆಂಪಡಿಕೆ ತೆಗೆದು ಅವರಿಗೆ ಅಷ್ಟು ಕರೆಕ್ಟ್ ಆಗಿ ಸೂಕ್ತವಾದ ಅಡಿಕೆ ಕಳಿಸಬೇಕು. ಇಲ್ಲಿನ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮತ್ತೆ ಇದೆಲ್ಲ ಹೋಗುವಾಗ ಕ್ವಾಲಿಟಿ ರಿಜೆಕ್ಟ್ ಆಗಬಾರದು, ಅದನ್ನ ಅದು ಮುಂದೆ ಹೋಗಲಿಲ್ಲ, ಫೇಲ್ಯೂರ್ ಅಂತೇಳಿಕ್ಕೆ ಆಗುದಿಲ್ಲ. ಇಲ್ಲಿ ಕೂಡ ಅದನ್ನೇ ಮಾಡಬಹುದು. ಈಗ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ಬೆಳೆಯುವಂತಹ ಪ್ರದೇಶದಲ್ಲಿ ಸಾಕಷ್ಟು ವಿಸ್ತರಣೆ ಆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ ಒಂದು 2-3 ವರ್ಷಗಳಲ್ಲಿ ಒಳ್ಳೆಯ ಬೆಲೆ ಇದೆ ಎನ್ನುವ ಕಾರಣಕ್ಕಾಗಿ ಅಡಿಕೆ ಪ್ರದೇಶವು ಕೂಡ ಸಾಕಷ್ಟು ವಿಸ್ತರಣೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ಅಡಿಕೆಯ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳ ಬೇಡಿಕೆ ಎಷ್ಟರ ಮಟ್ಟಿಗೆ ಹೆಚ್ಚಾಗಬೇಕು ಅಂತ, ಈಗ ನೇರವಾಗಿ ಅದು ಅಡಿಕೆ ಉಪಯೋಗ ಆಗುವಂತದ್ದು ತಿನ್ನುವುದಕ್ಕೆ ಮತ್ತು ಟ್ಯಾನಿಂಗ್ ಇಂಡಸ್ಟ್ರಿಗೆ ಹೋಗುವಂತಹದ್ದು, ಈ ಮೌಲ್ಯವರ್ಧಿತ ಬೇರೆ ಉತ್ಪನ್ನಗಳ ಬೇಡಿಕೆ ಎಷ್ಟರ ಮಟ್ಟಿಗೆ ಹೆಚ್ಚಾಗಬೇಕು? ಮತ್ತೊಂದು ಪ್ರಯತ್ನ ನಾನು ಮಾಡ್ತಾ ಇರುವುದು ಅಥವಾ ಆಲ್ರೆಡಿ ವಿಜ್ಞಾನಿಗಳು ಮಾಡಿದಂತ ಪ್ರಯತ್ನ ಏನು ಅಂದ್ರೆ ಅಡಿಕೆಯಿಂದ ಕೈಗಾರಿಕಾ ಉತ್ಪನ್ನಗಳು. ಕೈಗಾರಿಕಾ ಉತ್ಪನ್ನಗಳು ಅಂದ್ರೆ ಅಡಿಕೆಯಿಂದ ಒಬ್ಬ ವಿದ್ಯಾರ್ಥಿಗೆ, ನಾನು ವಿವೇಕಾನಂದ ಕಾಲೇಜಿನ ಒಬ್ಬ ಇಂದ್ರಪ್ರಸ್ಥದ ವಿದ್ಯಾರ್ಥಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟೆ, ವಾರ್ನಿಸ್ ಆಂಟಿ ರಸ್ಟ್ ಕ್ವಾಲಿಟಿ ಇರುವಂತಹ ವಾರ್ನಿಸ್, ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂತು, ಅಂದ್ರೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಅಡಿಕೆಯಿಂದ ವಾರ್ನಿಸ್, ರಸ್ಟ್ ಪ್ರೂಫ್ ವಾರ್ನಿಸ್ ಇದು ತಯಾರು ಮಾಡಿ ಅದು ಒಳ್ಳೆ ಸಕ್ಸಸ್ ಆಗಿದೆ. ಈ ತರದ್ದು ಏನು ಸಮಸ್ಯೆ ಏನು ಅಂದ್ರೆ ಇದು ಮಾರ್ಕೆಟ್ಗೆ ಬರಬೇಕು, ಸಂಶೋಧನೆ ಮಾಡಿ ನಾವು ಸೆಲ್ಫ್ ನಲ್ಲಿ ಇಟ್ಟರೆ ಪ್ರಯೋಜನ ಇಲ್ಲ. ಅದೇ ರೀತಿಯಾಗಿ ಅಡಿಕೆಯಿಂದ ಕಲರ್, ವಿವೇಕಾನಂದ 2 ಸಣ್ಣ ಹುಡುಗಿಯರಿಗೆ ಪ್ರಾಜೆಕ್ಟ್ ಕೊಟ್ಟೆ, ಕಲರ್ ಇಲೆಕ್ಷನ್ ಟೈಮ್ ಹಾಕುವ ಇಂಕ್ ತರದ ಇರೇಸಿಬಲ್ ಅಂತ ಶಾಯಿ ತಯಾರು ಮಾಡಲಿಕ್ಕೆ, ಕಲರ್ ರೆಡ್ ಕಲರ್ ಮಾಡಲಿಕ್ಕೆ, ಈ ತರದ ಅನೇಕ ಪ್ರಾಡಕ್ಟ್ ಗಳನ್ನು ನಮಗೆ, ಇದು ಹೊಸ ವಿಷಯ ಏನಲ್ಲ, ವಿಜ್ಞಾನಿಗಳು ಆಲ್ರೆಡಿ ಹೇಳಿದಂತ ವಿಷಯವೇ, ಆದರೆ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ತರಬೇಕು. ಈಗ ಶೆಲ್ಫ್ನಲ್ಲಿ ಸಂಶೋಧನೆ ಮಾಡಿ PhD ಮಾಡಿ ಅಂತ ಪ್ರಾಜೆಕ್ಟ್ ಗಳನ್ನು ನಾನು ಹುಡುಕಿ ತೆಗೆದು ತಯಾರು ಮಾಡುವವರಿಗೆ ಕೊಡ್ತಾ ಇದ್ದೇನೆ. ಅಂದ್ರೆ PhD ವಿದ್ಯಾರ್ಥಿಗಳು ಅನೇಕರು ಬಂದು ಅನ್ಅಫಿಷಿಯಲ್ ಗೈಡ್ ಆಗಿ ಅವರಿಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ. ಯಾಕಂದ್ರೆ ಶಿವಮೊಗ್ಗದವರು ಮತ್ತೆ ಬೇರೆ ಬೇರೆ ಕಡೆಯವರು ಯೂನಿವರ್ಸಿಟಿ ಸ್ಟಡಿ ಮಾಡೋರು ಬಂದು ನೀವು ತಯಾರು ಮಾಡಿ ಸಂಶೋಧನೆ ಮಾಡಿ ಇಡಬೇಡಿ, ಅದನ್ನು ರೈತರಿಗೆ ತಲುಪಿಸಿ ಅಂತ ಹೇಳಿ ಅವರಿಗೆ ಸಲಹೆ ಕೊಡ್ತಾ ಇದ್ದೇನೆ. ಈಗ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿ ಮಾಡುವಲ್ಲಿ ಅಥವಾ ಒಂದು ಸಂಶೋಧನೆ ಮಾಡುವಲ್ಲಿ ಸಂಶೋಧನಾ ಕೇಂದ್ರಗಳು ಏನು ಮಾಡಬೇಕು ಅಂತ? ಸಂಶೋಧನಾ ಕೇಂದ್ರಗಳು ಈಗ ಸಪೋಸ್ ಶಿವಮೊಗ್ಗದಲ್ಲಿ ಒಂದು ಅಡಿಕೆ ಸಂಶೋಧನೆ ಬಗ್ಗೆ ಎಷ್ಟೋ ಕೋಟಿ ರೂಪಾಯಿ, ಇವರು ಯಡಿಯೂರಪ್ಪ ಅವರು ಮೊದಲು ಚೀಫ್ ಮಿನಿಸ್ಟರ್ ಆಗಿರುವಾಗ ಸ್ಯಾಂಕ್ಷನ್ ಆಗಿತ್ತು. ನಾನೇ ಅಲ್ಲಿ ಹೋದಾಗ ನಮ್ಮಲ್ಲಿ ಏನು ಮುಂದೆ ಹೋಗಲಿಲ್ಲ, ಅದು ಎಕ್ವಿಪ್ಮೆಂಟ್ ಏನು ಬರಲಿಲ್ಲ. ಹಾಗೆ ERDFಗೆ 2 ನನ್ನ ಪುಸ್ತಕ 2 ಬಿಡುಗಡೆ ಮಾಡುವಾಗಲೇ ಯಡಿಯೂರಪ್ಪನವರಿಗೆ ಹೇಳಿದಾಗ ಅವರು ಹೇಳಿದರು 5 ಹೇಳಿದೆ ಲ್ಯಾಬಿಗೆ ಮಾಡಲಿಕ್ಕೆ, ಅವರು 2 ಸ್ಯಾಂಕ್ಷನ್ ಮಾಡಿ 1 ಬಂದಿತ್ತು. ಆದರೆ ಬೇಸರ ಸಂಗತಿ ಅಂದ್ರೆ ಇದನ್ನ ಲ್ಯಾಬು ಅಡಿಕೆ ಸಂಶೋಧನೆ ಬಗ್ಗೆ ಏನು ಕೆಲಸ ನಡೆದಿಲ್ಲ. ಹಾಗೆ ಈಗ ಪ್ಲಾಂಟೇಷನ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳು ಮನಸ್ಸು ಮಾಡಿ ಅಂದ್ರೆ ವಿಜ್ಞಾನಿಗಳು ಈ ಬಗ್ಗೆ ಗಮನ ಹರಿಸಿದ್ರೆ ಒಂದು ಅಡಿಕೆಯ ಉಪ ಉತ್ಪನ್ನಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಅಡಿಕೆ ರೋಗಗಳ ಬಗ್ಗೆ ಹೊಸ ತಳಿ ಇದರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ, ಅದು ಇನ್ನೂ ಸ್ಪೀಡ್ ಆಗಿ ಹೆಚ್ಚು ಸಂಸ್ಥೆಗಳಿಂದ ಈಗ ತೋಟಗಾರ ಸೊಸೈಟಿ ಸೇರಿಸಿ ಹಾಗೆ ಶಿವಮೊಗ್ಗದ ಮ್ಯಾಮ್ ಕೋಸ್ ಮ್ಯಾಂಗ್ಳೂರಿನ ಕ್ಯಾಂಪ್ಕು ಈ ಎಲ್ಲ ಸಂಸ್ಥೆಗಳು ಒಟ್ಟು ಸೇರಿವೆ. ಹಾಗೆ ಒಂದು ಟಾಸ್ಕ್ ಫೋರ್ಸ್ ಮಾಡಿ ರಾಮಯ್ಯ ಯೂನಿವರ್ಸಿಟಿ ಕಾಲೇಜಿಗೆ ಎಷ್ಟೋ ಕೋಟಿ ಸ್ಯಾಂಕ್ಷನ್ ಕೂಡ ಮಾಡಿದ್ದಾರೆ. ಆರಗ ಜ್ಞಾನೇಂದ್ರ ಅವರನ್ನು ಮೊದಲು ಡೆಲ್ಲಿಯಲ್ಲಿ ಕೂಡ ಇರುವಾಗ ನಾನು ಕ್ಯಾಂಪದವರೊಟ್ಟಿಗೆ ಹೋದಾಗ ಭೇಟಿಯಾಗಿದ್ದೆ. ಇದೆಲ್ಲ ಮಾಹಿತಿಗಳನ್ನು ಅವರಿಗ ಸಂಶೋಧನೆಗೆ ಬಳಸಿಕೊಂಡು ಅದನ್ನು ರೈತರಿಗೆ ತಲುಪಿಸುವಲ್ಲಿ ಮುಖ್ಯವಾಗಿ ರೈತರಿಗೆ ತಲುಪಬೇಕು ಅಂತ ಕೆಲಸ ಸಾಧನೆ ಮಾಡಿದರೆ ತುಂಬಾ ಪ್ರಯೋಜನ ಆಗಬಹುದು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೀವು ಮಾರ್ಗದರ್ಶನ ಮಾಹಿತಿಯನ್ನು ಕೂಡ ಕೊಟ್ಟಿದ್ರಿ, ಈ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಒಂದು 40 ವಿದ್ಯಾರ್ಥಿಗಳಿಗೆ ನಾನು ಮಾಡಿದ್ರಲ್ಲಿ 7 ಜನಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ. ಒಂದು ತೆಂಗಿನ ಕೊತ್ತಲಿಕೆ ಇದರ ಸಾಲ್ಟ್ ತೆಗೆದು ನಾವು ಆಯುರ್ವೇದದಲ್ಲಿ ಉಪಯೋಗ ಮಾಡುವಂತಹ ವಿಷಯ ವ್ಯವಸ್ಥೆನಲ್ಲ, ಅದನ್ನು ಜಠರ ಗ್ಯಾಸ್ಟ್ರೈಟಿಸ್ಗೆ ಮತ್ತೆ ಚರ್ಮ ರೋಗಗಳಿಗೆಲ್ಲ ಹಚ್ಚುವಂತ ಒಂದು ಉಪ್ಪು ನನ್ನಲ್ಲಿ ಇದೆ, ಈಗಲೂ ಕೂಡ ಇದೆ. ಇದನ್ನು ಅನೇಕರಿಗೆ ಹೇಳಿದೆ, ನೀವು ಮಾಡಬಹುದು, ಮೆಡಿಸಿನ್ ಆಗಿ ಮಾಡಬಹುದು. ಹಾಗೆ ಅದರಲ್ಲಿ ಪೊಟ್ಯಾಶ್ ಅಂಶ ಜಾಸ್ತಿ ಇದೆ, ತೆಂಗಿನ ಮರಕ್ಕೆ ನಾವು ಉಪ್ಪು ಯಾಕೆ ಹಾಕ್ತೇವೆ ಅಂತ ಹೇಳುವ ವಿಷಯ ಕೂಡ ಒಂದು. ಅಡಿಕೆ ಮರಕ್ಕೆ ಉಪ್ಪು ಹಾಕುವುದಿಲ್ಲ, ತೆಂಗಿನ ಮರಕ್ಕೆ ಮಾತ್ರ ಹಾಕುದು, ಯಾಕಂದ್ರೆ ಅದೊಂದು ಅದರ ಕೊಬೆ ಓವರ್ ಹೆಡ್ ಅಟ್ಯಾಕ್ ಇದ್ದಾಗೆ ಒಂದು 50 ಲೀಟರ್ ನೀರು ಅದರಲ್ಲಿ ಸ್ಟೋರ್ ಆಗಬೇಕು. ಇಷ್ಟು ನೀರು ಹೋಗಬೇಕಾದ್ರೆ ಅದಕ್ಕೆ ಬಯಾರಿಕೆ ಆಗಬೇಕು. ಸೋಡಿಯಂ ಮತ್ತು ಪೊಟ್ಯಾಶ್ನೊಟ್ಟಿಗೆ ಅದರ ನಾಳ್ಯಾಮ್ ಉದಕಂ ಇರೈತೀತಿ ನಾಳಿ ಕೇರಹ, ಅದು ನೀರನ್ನು ನಾವು ಸ್ಟ್ರಾದಲ್ಲಿ ಹಿರಿದಾಗೆ ಬೇರಿನ ಮೂಲಕವಾಗಿ ಕಾಂಡದ ಸೆಲ್ ಸ್ಯಾಪಿನೊಟ್ಟಿಗೆ ಜೈಲಂ ಫ್ಲೋಯಂ ಒಟ್ಟಿಗೆ ಕೊಬೆಗೆ ಹೋಗಿ ಅಲ್ಲಿ ಸಿಯಾಳದಲ್ಲಿ ಅದು ಸ್ಟೋರ್ ಆಗ್ತದೆ ನೀರು. ಅದು ಕೆಲವು ಉಪ್ಪು, ಸಿಯಾಳದ ನೀರು ಕೆಲವು ಉಪ್ಪಿದೆ, ಕೆಲವು ಸಿಹಿ ಇದೆ, ಕೆಲವು ಸಪ್ಪೆ ಇದೆ. ಹಾಗೆ ಈ ನೀರು ಸ್ಟೋರ್ ಆದ್ಮೇಲೆ ಈ ಉಪ್ಪಿನ ಕೆಲಸ ಮುಗಿಯಿತು. ನಮಗೆ ಉಪ್ಪು 0.25 ಮಿಲಿಗ್ರಾಮ್ ಬೇಕು, ಅದು ನಮಗೆ ಬೆವರ್ನಲ್ಲಿ ಯೂರಿನ್ನಲ್ಲೆಲ್ಲ ಹೋಗ್ತದೆ. ಹಾಗೆ ಈ ತೆಂಗಿನ ಮರಕ್ಕೆ ಅದನ್ನು ಕಳ್ಕೊಳ್ಬೇಕು. ಯಾವುದೇ ಸಸ್ಯ ರೂಟ್ ಇಸ್ ದಿ ಬ್ರೈನ್ ಆಫ್ ದಿ ಪ್ಲಾಂಟ್ ಅಂತ, ಅದು ಸಸ್ಯ ಉಪ್ಪನ್ನು ಕಳ್ಕೊಳ್ಬೇಕಾದ್ರೆ ಒಂದು ಅವಯವದಲ್ಲಿ ಕಳಚಿಕೊಳ್ಳುವ ಅವಯವದಲ್ಲಿ ಬೇಕು. ಬೆವರ್ನಲ್ಲಿ ನಮಗೆ ಹೋದಾಗೆ ಈ ಉಪ್ಪು ಕಳಚಿಕೊಳ್ಬೇಕು, ಅದು ಕೊತ್ತಲಿಕೆಯಲ್ಲಿ ಹೋಗುತ್ತೆ. ಹೆಚ್ಚಿಂದು ವಿಜ್ಞಾನಿಗಳು ಸಿಪಿಸಿಆರ್ಐ ಕಾಸರಗೋಡಿನವರು ಬೇರೆ ಬೇರೆ ಸಿಪ್ಪೆಯಲ್ಲಿ ಇರಬಹುದು, ಗೆರಟೆಯಲ್ಲೆಲ್ಲ ಉಪ್ಪಿನ ಅಂಶ ಸ್ವಲ್ಪ ಸ್ವಲ್ಪ ಹೋಗ್ತದೆ ಅಂತ ಹೇಳುತ್ತಾರೆ. ಜಾಸ್ತಿ ನನ್ನ ಅಬ್ಸರ್ವೇಷನ್ ಪ್ರಕಾರ ಉಪ್ಪು. ಈ ಪ್ರಾಜೆಕ್ಟ್ ವಿದ್ಯಾರ್ಥಿನಿ ಕೊಟ್ಟದ್ದು, ಅವಳಿಗೆ ಜರ್ಮನಿಯಲ್ಲಿ PhD ಮಾಡ್ತಾ ಇದ್ದಾಳೆ. ಹಾಗೆ ಆ ಪ್ರಾಜೆಕ್ಟ್ಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ $600 ಮತ್ತು ಸರ್ಟಿಫಿಕೇಟ್ ನನಗೆ ಗೆಲ್ಲಿಸಿಬಿಟ್ಟರು ಕೊಟ್ಟರು. ಹೀಗೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ನಮ್ಮ ಟ್ರೆಡಿಷನಲ್ ಮೆಡಿಸಿನ್ನೇ ಕೊಟ್ಟದ್ದು ಜಾಸ್ತಿ. ಹಾಗೆ ಈಗ ಹಳದಿ ರೋಗ ಕೂಡ ನಾನು ರಿಸರ್ಚ್ ಮಾಡ್ತಾ ಇದ್ದೇನೆ, ಅದನ್ನು ಸಿಪಿಸಿಆರ್ಐ ತಜ್ಞರಿಗೆ ಕೂಡ ಗಮನಕ್ಕೆ ತಂದಿದ್ದೇನೆ. ಅವರು ಎಷ್ಟರ ಮಟ್ಟಿಗೆ ಅದನ್ನು ಮುಂದುವರಿಸ್ತಾರೆ ಗೊತ್ತಿಲ್ಲ, ಆದರೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಮ ತೋಟವೇ ಹಳದಿ ಆಗಿದೆ, ಹಳದಿ ರೋಗದ ಇಫೆಕ್ಟ್ ಕಾಣ್ತಾ ಇದೆ. ಹಾಗೆ ಈ ಸ್ಪ್ರೇ ವಿಷಯದಲ್ಲಿ ಸುಮಾರು 80,000 ಲೀಟರ್ ಮೇಲೆ ಸ್ಪ್ರೇ ಕೊಟ್ಟಿದ್ದೇನೆ. ಈಗಲೂ 10,000 ಲೀಟರ್ ವರ್ಷಕ್ಕೆ ಕ್ಯಾನ್ ತಂದು ಕೊಂಡೋಗ್ತಾ ಇದ್ದಾರೆ. ಪ್ರೊಡಕ್ಷನ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದ್ದೇನೆ ಪಲಿನಿ ಅಂತೇಳಿ. ಇದು 10-15 ವರ್ಷದಿಂದ ಇದು ಕೇರಳದ ಅಮೃತ ಟಿವಿ ಕೈರಾಳಿ ಎಲ್ಲೆಲ್ಲ ಬಂದಿದೆ, ಏಷ್ಯಾ ನೆಟ್ ಅಲ್ಲೆಲ್ಲ ಹಾಕಿದ್ದಾರೆ. ಅದು ರೀಪ್ಲೇಸ್ಮೆಂಟ್ ಫಾರ್ ಎಂಡೋಸಲ್ಫಾನ್. ಗೇರು, ಮಾವು, ಅಡಿಕೆ ಹೂ, ತೆಂಗಿನ ಹೂ, ಈ ಹೂಗಳ ಫ್ರೆಶ್ ಸೆಟ್ಟಿಂಗಿನಗೆ ಮೈನ್ ಐಟಮ್. ಇದರಲ್ಲಿ ಗೇರು ಎಣ್ಣೆ CNSL ಗೇರು ಎಣ್ಣೆ, ಹಾಗೆ ಬೇರೆ ಬೇರೆ ಅರಸಿನ ತೆಂಗಿನೆಣ್ಣೆ ಇದೆಲ್ಲ ಸೇರಿಸಿ ತಯಾರಿಸಿದಂತ ಒಂದು ಹರ್ಬಲ್, ಪ್ಯೂರ್ ಹರ್ಬಲ್. ನಾಲಿಗೆ ಹಾಕಿದ್ರು ಏನು ಸೈಡ್ ಎಫೆಕ್ಟ್ ಇಲ್ಲ ಅಂತ ಹರ್ಬಲ್ ಮೆಡಿಸಿನ್ ತಯಾರು ಮಾಡಿದ್ದು ಸ್ಪ್ರೇ. ಇದನ್ನ ನಾನು ಒಬ್ಬಳು ವಿದ್ಯಾರ್ಥಿನಿಗೆ ಕೊಟ್ಟದ್ದು, ವಿವೇಕಾನಂದ ಕಾಲೇಜ್ ವಿದ್ಯಾರ್ಥಿನಿ, ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಹಾಸ್ಟೆಲ್ನಲ್ಲಿ. ಅದನ್ನು ಪ್ರಯೋಗ ಮಾಡಿ ನೆದರ್ಲ್ಯಾಂಡ್ಸ್ ನಲ್ಲಿ ಪರಿಸರ ಅವಾರ್ಡ್ ಬಂತು. ನಾನು ಹೈಲೈಟ್ ಮಾಡಿದ ಹಾಗೆ ಅಂದ್ರೆ ಎಂಡೋಸಲ್ಫಾನ್ ಇಫೆಕ್ಟ್ ನಮಗೆ ಗೊತ್ತಿರಬಹುದು, ಎಷ್ಟು ಜನ ಕೈ ಕಣ್ಣು ಜೆನೆಟಿಕಲಿ ಕಡ್ಕೊಂಡಿದ್ದಾರೆ, ಅದು ಬ್ಯಾನ್ ಕೂಡ ಆಗಿದೆ. ಹಾಗೆ ನಮ್ಮ 17 ತರದ ವಿಷಯಗಳು ಈಗಲೂ ನಮ್ಮಲ್ಲಿ ಹಾಲಹಾಲ ಅಂತ ಹೇಳ್ತಾರೆ, ಅದಕ್ಕಿಂತ ಘೋರ ವಿಷಯಗಳು ನಮ್ಮಲ್ಲಿ ಮೂವ್ ಆಗ್ತಾ ಇದೆ. ಆದರೆ ಇಂತಹ ಪರಿಹಾರಗಳು ಇಂಥದ್ದು ಬೇರೆ ಬೇರೆ, ಹಾಗೆ ಕ್ಲೈಮೆಟಿಕ್ ಇಫೆಕ್ಟ್ ಸಸ್ಯಗಳಲ್ಲಿ ಬೇರೆ ಬೇರೆ ಆಹಾರ ಸಂವಹನ ಈ ವಿಷಯಗಳು, ಹಾಗೆ ಅಡಿಕೆಯ ಬಗ್ಗೆ ಮಾತ್ರ ಅಲ್ಲ ಕೃಷಿ ಬಗ್ಗೆ ಆಯುರ್ವೇದ ಸಸ್ಯಗಳ ಬಗ್ಗೆ ಕೂಡ. ಹಾಗೆ ಕಲ್ಪ ವೃಕ್ಷ ಹೇಳ್ತೇವೆ ತೆಂಗಿಗೆ, ಅಡಿಕೆಗೆ ಬ್ರಹ್ಮ ವೃಕ್ಷ ಅಂತ ಹೇಳ್ತೇವೆ, ಹಾಗೆ ಅಶ್ವತ್ಥಕ್ಕೆ ಬೋಧಿ ವೃಕ್ಷ ಅಂತ ಹೇಳ್ತೇವೆ, ಹಾಗೆ ಪಲಾಶಕ್ಕೆ ಜ್ಞಾನ ವೃಕ್ಷ. ಸ್ವಾಮಿಗಳಿಗೆ ಪಲಾಶಂಡ ಉಪನಯನ ಮಾಡುವಾಗ ಪಲಾಶದ ಕೋಲು ಇದೆಲ್ಲ ಜ್ಞಾನ ವೃದ್ಧಿಕರ. ಪತ್ರಮೇಕಂ ಪಲಾಶಸ್ಯ ಅಷ್ಟಾಗ್ರದಲ್ಲಿ ಹೇಳಿದ್ದಾರೆ, ಪತ್ರಮೇಕಂ ಪಲಾಶಸ್ಯ ಪಿಷ್ಟ್ವಾ ದುಗ್ಧೇನ ಗರ್ಭಿಣಿ ಪುತ್ರಮೇಕಂ ಅಮಾಪ್ನೋತಿ ವೀರ್ಯವಂತಂ ನ ಸಂಶಯ ಅಂತ. ಅಂದ್ರೆ ಪಲಾಶ ಪತ್ರ ಗರ್ಭಿಣ ನಿತ್ತ ಮೇಲೆ 6-7 ತಿಂಗಳವರೆಗೂ ತಗೊಂಡ್ರೆ ಪುಷ್ಟಿಕರವಾದ ಒಬ್ಬ ಗಂಡು ಮಗುವನ್ನು ಪಡೀತಾಳೆ ಅಂತೇಳಿ. ಅಂದ್ರೆ ಪಲಾಶ ಜ್ಞಾನ ವೃಕ್ಷ ಅಂತ ಹೇಳಿದಾಗೆ ಮೆಮೊರಿ ಪವರ್ ಜಾಸ್ತಿ ಮಾಡಲಿಕ್ಕೆ ಪಲಾಶ ಪತ್ರ ಚೂರ್ಣ. ಅಸ್ಥಿಕರ್ಣ ಪಲಾಶ ಅಂತ ಇದೆ ಪಿಲಿಕುಳದಲ್ಲಿ ಇದೆ. ಅದು ಮುಖ್ಯವಾಗಿ ನಮ್ಮಲ್ಲಿ ಇರುವಂತಹ ಪಲಾಶ ಸ್ವಲ್ಪ ವ್ಯತ್ಯಾಸ, ಅದು ವೆರೈಟಿ ಬೇರೆ. ಹಾಗೆ ಇಂಥ

ಕನ್ಯಾಮವತಿ ಮೂಡಿ ಬಂತ ಇನ್ನಾರಿಗೇಳಲನ್ನ ಸಾಧುಗಳೆಲ್ಲ ಚೆನ್ನಾಗಿ ಕೇಳಿರನ್ನ ಬಲ್ಲದೇನೋ ಸರ್ಪ ಜೀವ ಪಾದಿ ತೋ ಸತ್ತ ಜಾಯಿರನಾಮ ಸರ್ವರಿಗೆ ಮಾಡತೇನೆ ಸಲ ಕೆಲಸ ಎಂದ್ರೆ ಗುಣಗಳನ್ನ ಅಳಿಯಾವಾ.